ಈ ಎರಡು ವಿಷಯದೊಳಗೆ ಅಂದರೆ ಮಾವಿನ ಹಣ್ಣಿನಲ್ಲಿ ಒಂದು ಕೀಟವನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಹಾಗೆಯೇ ಹೇಗೆ ಅವನ್ನ ಹಣ್ಣಾಗೋ ಥರ ನಾವು ಉತ್ತಮ ಫಸಲು ಬೆಳೆದು ಲಾಭದಾಯಕ ಒಂದು ಕೃಷಿ ಮಾಡಿಕೊಳ್ಬೇಕು ಅಂತಂದರೆ ಏನೇನು ಕ್ರಮಗಳನ್ನು ಕೈಗೊಳ್ಬೇಕು ಇವೆಲ್ಲ ಕುರಿತಂತೆ ಇವತ್ತು ನಮ್ಮ ಜೊತೆಗೆ ಅವರು ಚರ್ಚೆ ಮಾಡೋರಿದ್ದಾರೆ. ನೀವು ಅವರ ಮಾಹಿತಿಗಳನ್ನು ತೆಗೆದುಕೊಂಡು ಡಾಕ್ಟರ್ ಎಸ್ ಎಂ ಹಿರೇಮಠ್ ಅವರು ಮತ್ತು ಡಾಕ್ಟರ್ ಎಸ್ ಎನ್ ಜಾಧವ್ ಅವರು ನೀಡುವಂಥ ಮಾಹಿತಿಯನ್ನು ನಾವು ಮೊದಲು ಕೇಳೋಣ, ಆಮೇಲೆ ನಿಮ್ಮ ಕರೆಗಳಿಗೆ ಅವರು ನೇರ ಉತ್ತರಿಸ್ತಾರೆ. ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 0836 ಎಸ್ಟಿಟ್ ಕೋಡ್ ಸಂಖ್ಯೆ ಇದು 244-344-14 244-345 ಹಾಗೂ 244-346. ಈಗ ನೇರವಾಗಿ ನಾವು ಡಾಕ್ಟರ್ ಎಸ್ ಎನ್ ಜಾಧವ್ ಅವರು ಮತ್ತು ಡಾಕ್ಟರ್ ಎಸ್ ಎಂ ಬೆಳವಡಿಗೆಯನ್ನು ಎಸ್ ಎಂ ಹಿರೇಮಠ ಅವ್ರನ್ನ ಸ್ವಾಗತ ಮಾಡ್ತಾ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ ಸ್ವಾಗತ, ಸುಸ್ವಾಗತ. ಸ್ವಾಗತ. ಆರಂಭಿಕ ಮಾಹಿತಿಯನ್ನು ಕೊಡ್ಬೋದಾ? ಹಾಂ ಸರ್, ಈಗ ಮಾವಿನ ಬೆಳೆಯು ಸಾಕಷ್ಟು ಹೂವಾಡು ಮತ್ತು ಕಾಯಿ ಕಟ್ಟುವ ಹಂತದಲ್ಲಿದೆ. ಜಿಲ್ಲೆಯಾದಂಥ ಸಾಕಷ್ಟು ಮಾವಿನ ಫಸಲು ಚೆನ್ನಾಗಿ ಹೂವನ್ನು ಹಿಡಿದಿರುತ್ತದೆ. ಮತ್ತು ಈಗಾಗಲೇ ಬೆಳೆಯಲ್ಲಿ ಜಿಗಿ ಹುಳು ಮತ್ತು ಬೂದಿ ರೋಗದ ಲಕ್ಷಣಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಈ ಜಿಗಿ ಹುಳು, ಮಾವಿನ ಜಿಗಿ ಹುಳು, ಪ್ರೌಢ ಹುಳು ಮತ್ತು ಮರಿ ಹುಳುಗಳು ಎಳೆ ಗೊಂಚಲುಗಳ ಮೇಲೆ, ಎಳೆ ದೇಟಿನ ಮೇಲೆ, ಹೂ ಗೊಂಚಲು, ಮೊಗ್ಗುಗಳಲ್ಲಿ ರಸವನ್ನು ಹೀರುವುದರಿಂದ ಮತ್ತು ಆ ಭಾಗ ಸ್ವಲ್ಪ ಒಣಗದಂಗೆ ಆಗುತ್ತೆ. ತದನಂತರ ಅದು ಸ್ವರಿಸುವ ಜಲ್ಲಿನಿಂದ ಎಲೆಗಳ ಮೇಲೆ ಕಪ್ಪಾಗಿ ಬೂಸ್ಟನ್ನು ಬೆಳೆದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಅಡ್ಡಿಉಂಟು ಮಾಡುವುದರಿಂದ ಈ ಕೀಟಗಳ ನಿರ್ವಹಣೆ ಬಹಳಷ್ಟು ಮುಖ್ಯ. ಅದೇ ರೀತಿ ಬೂದಿ ರೋಗಿಗೂ ಸಹ ಬಿಳಿ ಪುಡಿ ಹಾಗೆ ಮತ್ತು ಮಜ್ಜಿಗೆ ಹಾಗೆ ಎಲೆ ಈ ಹೂಗೊಂಚಲುಗಳ ಮೇಲೆ ಬೀಳುವುದರಿಂದ ಅದನ್ನು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಎಸ್ಪೆಷಲಿ ಈ ಜಿಗಿ ಹುಳು ಮತ್ತು ಬೂದಿ ರೋಗದ ಕಾಟ ಈ ಮಾವಿನ ಬೆಳೆಯಲ್ಲಿ ಬಹಳಷ್ಟು ಮುಖ್ಯ. ಆ ಕಾರಣಕ್ಕೆ ಇವುಗಳನ್ನು ನಾವು ಬಂದ ಕಂಡ ಕೂಡಲೇ ನಾವು ನಿರ್ವಹಣೆ ಮಾಡಬೇಕು. ಈಗಾಗಲೇ ಈ ಕೀಟ ಮತ್ತು ರೋಗ, ಬೂದಿ ರೋಗ ಮತ್ತು ಜಿಗಿ ಹುಳುವಿನ ನಿರ್ವಹಣೆಗೆ ನಾವು ಈ ಮೊಗ್ಗು ಬಿಟ್ಟಾಗ ಮತ್ತು ಒಂದು ಅಥವಾ 50% ಹೂವು ಬಿಟ್ಟಾಗ ನಾವು ಮೊದಲನೇ ಸಿಂಪರಣೆಯಾಗಿ ಒಂದು ಅಂತರ್ವ್ಯಾಪಿ ಕೀಟನಾಶಕ, ಒಂದು ಶಿಲೀಂದ್ರನಾಶಕ ಅಂತಂದಕ್ಕೆ ನಾವು ಶಿಫಾರಸನ್ನು ಮಾಡ್ತೀವಿ. ಅದೇ ರೀತಿ 2 ಅಥವಾ 3 ಸಿಂಪರಣೆ ನಾವು ಈ ಕೀಟ ಮತ್ತು ರೋಗಗಳಿಗೆ ನಾವು ಕೊಡಬೇಕಾಗತ್ತೆ. ಮೊದಲನೇ ಸಿಂಪರಣೆ ನೀವು ಇಮಿಡಾಕ್ಲೋಪಿಡ್ ಅಂತಂದಕ್ಕೆ ಕೀಟನಾಶಕದಿಂದ 0.5 mL/L ನೀರಿಗೆ, ಅದರ ಜೊತೆ ನೀವು ನೀರಿನಲ್ಲಿ ಕರಗುವಂಥ ಗಂಧಕ 3 gram ಹಾಕ್ಬೋದು, ಅಥವಾ ಕಾರ್ಬನ್ಡೈಜಮನ್ನು ಶಿಲೀಂದ್ರನಾಶಕವನ್ನು ಮಿಶ್ರಣ ಮಾಡಿ ನಾವು ಸಿಂಪಡಿಸಬೇಕಾಗತ್ತೆ. ತದನಂತರ ಒಂದು ಸಣ್ಣ ಗೋಲಿ ಆಕಾರದ ಕಾಯಿ ಗಾತ್ರ ಇದ್ದಾಗ ನಾವು ಸಿಂಪರಣೆ, ಎರಡನೇ ಟೈಮ್ ಸಿಂಪರಣೆ ಮಾಡುವಾಗ ನಾವು ಎರಡನೇ ಸಲಕ್ಕೆ ಅಷ್ಟಮಾಪ್ರಿಡ್ ಅನ್ನೋದು 0.25 g/L ನೀರಿಗೆ, ಅದರ ಜೊತೆ ಹೆಕ್ಸಾಕೋನಜಲ್ ಅಂತಂದಕ್ಕೆ ಶಿಲೀಂದ್ರನಾಶಕ ಇದೆ, ಅದು 1 mL/L ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು 15 ದಿನ ಬಿಟ್ಟಾಗ ನಾವು 3ನೇ ಸಿಂಪರಣೆಯಾಗಿ ನಾವು ಥೈಮೆಥಾಕ್ಸಾಮ್ ಅನ್ನೋ ಕೀಟನಾಶಕ, ಅದು 0.25 g/L, ಅದರ ಜೊತೆ ಪ್ರೋಪಿಕೋನಜಲ್ ಅನ್ನೋದು ಶಿಲೀಂದ್ರನಾಶಕ 1 mL/L ನೀರಿಗೆ ಬೆರೆಸಿ ನಾವು 3 ಸಲ ಸಿಂಪರಣೆ ಮಾಡಿದಾಗ ಈ ಬೂದಿ ರೋಗ ಮತ್ತು ಜಿಗಿ ಹುಳುಗಳನ್ನು ನಾವು ನಿರ್ವಹಣೆ ಮಾಡೋದು ಬಹಳಷ್ಟು ಅವಶ್ಯಕತೆ. ನೀವು 2ನೇ ಸಲ ಮತ್ತು 3ನೇ ಸಲ ಸಿಂಪರಣೆ ಮಾಡುವಾಗ ಸ್ವಲ್ಪ ಗೋಲಿ ಆಕಾರ ಅಥವಾ ಅಡಿಕೆ ಗಾತ್ರದ ಕಾಯಿಗಳಿದ್ದಾಗ ನೀವು ಪ್ಲ್ಯಾನಫಿಕ್ಸ್ 0.25 mL/L ನೀರಿಗೆ, ಅಂದರೆ 4 ಲೀಟ್ರ್ ನೀರಿಗೆ 1 g/1 mL ಪ್ಲ್ಯಾನಫಿಕ್ಸ್ ಹಾಕಿ ನೀವು ಸಿಂಪರಣೆ ಮಾಡಿದ್ರೆ ಕಾಯಿಗಳು ಉದುರೋದಿಲ್ಲ, ಅದು ಸ್ವಲ್ಪ ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ. ಮತ್ತು ಅದರಿಂದ ನಾವು 2ನೇ ಸಿಂಪರಣೆ ಅಥವಾ 3ನೇ ಸಿಂಪರಣೆಯಲ್ಲಿ ಮಾಡ್ಬೋದು. ಅದೇ ರೀತಿ ಈಗ ಮ್ಯಾಂಗೋ ಸ್ಪೆಷಲ್ ಅಂತ ಬಂದಿದೆ, ಅದನ್ನು ಸಹ ನಾವು 2 ಅಥವಾ 3 ಬಾರಿ ಸಿಂಪರಣೆ ಮಾಡಿ ನಾವು ಕಾಯಿ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ನಾವು ಅದನ್ನು ಬಳಕೆ ಮಾಡ್ಕೋಬೋದು. ರೈತ ಬಂಧುವರೇ, ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಮೊದಲ ಕರೆ ತೆಗೆದುಕೊಳ್ತಿದ್ದೀವಿ. ಹಲೋ, ಹಾಯ್, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ರೀ. ಹಾಂ ಹೇಳಿ. ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕಟೆ ಮಾತಾಡೋದ್ರಿ. ಹಾಂ ಹೇಳಿ. ನಮ್ಮ ಮೈಂಡ್ ಅವು ಬೂದಿ ರೋಗ ಬದೈತ್ರಿ ಮತ್ತೆ ಜಿಗಿ ಬಾಳ ಬದೈತ್ರಿ. ಈಗ ಏನ್ ಮಾಡಿದಿರಿ ನೀವು? ನಾವು ಇನ್ನ ಏನ್ ಮಾಡೇ ಇಲ್ರಿ. ಈಗ ಏನ ಕಾಯಿ ಹಿಡಿದವ ಏನ ಹೂ? ಒಂದು ಗೋಧಿ ಕಾಳದ ಜೊತೆ ಆಗಿದಾವ್ರಿ. ಈಗ ನೀವು ಕೂಡಲೇ ಒಂದು ಇಮಿಡಾಕ್ಲೋಪಿಡ್ ಅನ್ನೋದು ಔಷಧ ಸಿಗುತ್ತೆ. ಅದ್ರ ಜೊತೆ ಕಾರ್ಬನ್ ಡೈಜಿಮ್ ಅಂತ ಶಿಲೀಂದ್ರನಾಶಕ ಸಿಗುತ್ತೆ, ಅವೆರಡು ಕೂಡಿಸಿ ಸಿಂಪಡಣೆ ಮಾಡಿರಿ. ಇಮಿಡಾಕ್ಲೋರೋಪೈಡ್ ಅರ್ಧ ಮಿಲಿ, ಕರ್ಮೆಲಿಜಮ್ ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ನಾನು ಹೇಳ್ತಾ ಇದ್ದೀನಿ. ನೀವು ದೊಡ್ಡದು 500 ಲೀಟರ್ ಆಯ್ತಂದ್ರೆ ಆ ಟೈಪ್ 0.5 ml ಪ್ರತಿ ಲೀಟರ್ ನೀರಿಗೆ ಇಮಿಡಾಕ್ಲೋರೋಪೈಡ್ ಅರ್ಧ ಒಂದು ಮಿಲಿ ಕರ್ಮೆಲಿಜಮ್, ಅದು ನೀವು 500 ಲೀಟರ್ ಕ್ಯಾನಿಗ್ರೆ ಅಥವಾ ಯಾವ ರೀತಿ ನೀವು ಸಿಂಪಡಣೆ ಮಾಡ್ತೀರಿ ಆ ರೀತಿ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡಿರಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಈಗಾಗಲೇ ಜಾಧವ್ ಅವರು ಹೇಳಿದರು ಈ ಮಾವುಗೆ ಬರ್ತಕ್ಕಂಥ ಜೀಗಿ ಹುಳ, ಇದ್ರ ಜೊತೆಗೇನೆ ಇದು ವಾತಾವರಣದ ಮೇಲೆ ಮಾವಿನ ಫಸಲು ಅವಲಂಬಿತವಾಗಿರುತ್ತೆ. ಅಂದರೆ ನಮಗೆ ಚಳಿಗಾಲದಲ್ಲಿ ಹೂವುಗಳು ಬಿಡೋದ್ರಿಂದ ಆ ಬಿಟ್ಟಾಗ ಬೂದಿ ರೋಗ ಮತ್ತು ನೀರಿನ ನಿರ್ವಹಣೆ ಮತ್ತು ಅದಕ್ಕೆ ತಕ್ಕಂಥ ಈ ಸಸ್ಯ ಪ್ರಚೋದಕಗಳನ್ನು ಬಳಸೋದ್ರಿಂದ ನಾವು ಹೆಚ್ಚಿನ ಫಲ ಪಡ್ಕೋಬೋದು. ಅದರಲ್ಲಿ ಮುಖ್ಯವಾಗಿ ಈ ಮಾವಿನ ಹೂವಿನಲ್ಲಿ ಒಂದು ಗಿಡದಲ್ಲಿ ಅಥವಾ ಒಂದು ಗೊಂಚದಲ್ಲಿ 1000 ಹೂಗಳು ಇದ್ದರೆ ಅದರಲ್ಲಿ ಕಡೆಗೆ ನಮಗೆ ಒಂದೇ ಕಾಯಿ ಕಚ್ಚುತ್ತೆ. ಅಂದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಹೂವುಗಳು ಉದುರುವುದು ಸಹಜ. ಆ ಒಂದು ಹೂವನ್ನು ನಾವು ಉಳಿಸ್ಕೊಳ್ಬೇಕಾದಲ್ಲಿ ಬಹಳಷ್ಟು ಶ್ರಮವನ್ನು ಪಡ್ಕೋಬೇಕಾಗತ್ತೆ. ಅಂದರೆ ಜಿಗಿ ಹುಳ ಇರ್ಬೋದು, ಮತ್ತು ಪ್ರಮುಖವಾಗಿರೋದು ಜಿಗಿ ಹುಳ. ಹಲೋ, ಎಲ್ಲಿಂದ? ನಮಸ್ತೆ. ಒಂದೇದು ಜಿಗಿ ಹುಳ ಇರ್ಬೋದು, ಆ ಜಿಗಿ ಹುಳನ್ನು ಹತ್ತೊಟ್ಟಿ ನಾವು ಅಂತರ್ವಾಪಿ ಕೀಟನಾಶಕಗಳನ್ನು ಬಳಸ್ಕೊಂಡು ನಿರ್ವಹಣೆ ಮಾಡ್ಕೋಬೋದು. ಅದ್ರ ಜೊತೆಗೆ ಈ ಚಳಿಗಾಲದಲ್ಲೇ ಹೂ ಬಿಡುವುದರಿಂದ ಅಂದರೆ ಸಾಮಾನ್ಯವಾಗಿ 15 November ಹಿಡಿದು 15 February ತನಕ ನಾವು ಹೂವು ಆಗಿರೋದನ್ನು ನಾವು ಕಂಡುಬರುತ್ತೆ. ಇದನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ಸರ್ ನಮಸ್ತೆ ರೀ. ನಮಸ್ತೆ, ಹೆಸರು ಹೇಳ್ರಿ. ಬೆಳಗಾವಿ ಜಿಲ್ಲೆ ರಾಯಚೂರು ತಾಲೂಕು ಮುಗೋಪುರದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಹೇಳ್ರಿ ಶಿವಲಿಂಗಯ್ಯ ಅವರೇ. ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ನಾವು ಕೂಡ ಮಾವಿನ ನಮ್ಮ ಹೊಲದಲ್ಲಿ ಮಾವಿನ ಗಿಡ ಹಚ್ಚಬೇಕಂತೇಳಿ ಮಾಡಿದ್ದೇನೆ ರೀ. ಹ್ಞೂ ರೀ, ಹೊಸದಾಗಿ ಯಾವ ಯಾವ ಜಾತಿಯ ಗಿಡಗಳನ್ನ ಹಚ್ಚಿದ್ರೆ ಹೆಚ್ಚಿನ ಫಲವನ್ನು ನೀಡುತ್ತವೆ, ಮತ್ತು ಈಗ ನಾವು ಹೇಳಿಕೇಳಿ ದ್ವೈವಾರ್ಷಿಕ ಬೆಳೆ ಅಂತೇವ್ರಿ, ಅದನ್ನ ಏಕವಾರ್ಷಿಕ ಬೆಳೆಯಾಗಿ ಯಾವ್ದಾದ್ರು ಔಷಧಗಳನ್ನ ಇದು ಮಾಡಿದ್ರೆ ಏಕವಾರ್ಷಿಕ ಏಕವಾರ್ಷಿಕ ಬೆಳೆಯನ್ನಾಗಿ ಕೂಡ ಪಡೆಯಬಹುದು ಅಂತ ಒಂದು ಎರಡು ಪ್ರಶ್ನೆಗಳು ಸರ್. ಶಿವಲಿಂಗರ, ತಾವು ಹೇಳಿದಂಗೆ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಮಾವಿನ ಫಸಲು ದ್ವೈವಾರ್ಷಿಕವಾಗಿ ಬರೋದು ಸಾಮಾನ್ಯ. ಅದರಲ್ಲಿ ಒಂದಷ್ಟು ತಳಿಗಳು ದ್ವೈವಾರ್ಷಿಕ ಇದ್ದಾವೆ. ಅಂದರೆ ಉದಾಹರಣೆಗೆ ಆಪೂಸ್ ಅಂದರೆ ಅಥವಾ ಅಲ್ಫ್ಯಾನ್ಸ್ ಅಂದರೆ ಇದು 2 ವರ್ಷಕ್ಕೊಮ್ಮೆ ಫಲ ಕೊಡುತ್ತೆ. ಅಂದರೆ 2 ವರ್ಷಕ್ಕೆ ಫಲ ಕೊಡುತ್ತೆ ಅಂತಂದರೆ ಪ್ರತಿ 2 ವರ್ಷಕ್ಕೂ ಅಂತಲ್ಲ, ನೀವು ಸರಿಯಾದ ನಿರ್ವಹಣೆ ಮಾಡಿದಾಗ ಅಂದರೆ ಬೂದಿ ರೋಗ, ಜಿಗಿ ಹುಳ ಮತ್ತು ನೀರು ನಿರ್ವಹಣೆ, ಸಸ್ಯ ಪ್ರಚೋದಕಗಳನ್ನು ಸರಿಯಾಗಿ ನೀವು ನಿರ್ವಹಣೆ ಮಾಡಿದಲ್ಲಿ ಈ ದ್ವೈವಾರ್ಷಿಕ ಫಲವನ್ನು ನಾವು ಪ್ರತಿ ವರ್ಷನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅಂದರೆ ಉದಾಹರಣೆಗೆ ಮೊದಲೇದು ನೀವು ತಳಿಗಳ ಆಯ್ಕೆ ಅಲ್ಫ್ಯಾನ್ಸ್ ತೊಗೊಂಡ್ರೆ ಈ ನಿರ್ವಹಣೆಗಳನ್ನು ಮಾಡಿದರೆ ಈ ಅಲ್ಫ್ಯಾನ್ಸ್ ತಳಿನೂ ಸಹಿತ ನಾವು ಪ್ರತಿ ವರ್ಷ ಕಾಯಿ ಬಿಡುವಂತೆ ಮಾಡಲು ಸಾಧ್ಯತೆ ಇದೆ. ಅದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ಹಲೋ ಹಲೋ ಹೇಳಿ, ತಮ್ಮ ಹೆಸರು? ಹಲೋ, ಮಾತಾಡಿ. ಶಿವಲಿಂಗಯ್ಯ ಅವರ? ಹಲೋ ಹಲೋ, ಮಾತಾಡಿ ಸರ್. ಅದು ಕ್ವಶನ್ ಕೇಳ್ಬೋದ ಅಂತ ಇತ್ತಲ್ಲ. ಹಾ, ಕೇಳಿ. ಕ್ವಶನ್ ಕೇಳ್ಬೋದು ಅಂತ ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಹಲೋ, ತಮ್ಮ ಹೆಸರು? ರಜಿಯಾ ಸರ್. ಹಾ ಹೇಳಿ ರಜಿಯಾ ಅವರೇ. ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ ಹೇಳಿ. ಸರ್ ನನಗೆ ಫಿಸಿಕ್ಸ್ ಟಫ್ ಆಗ ಕುಂತೈತ್ರಿ, ಹೆಂಗ್ ಬರ್ತೈತಿ ಹಂಗಿಲ್ಲ. ಹಲೋ, ಇದು ಇದು ಫೋನ್ ಇನ್ ಕಾರ್ಯಕ್ರಮ, ಇದು ಕೃಷಿ ಶೋಧನೆ ಸಾಧನೆ ಇರೋದ್ರಿಂದ 7:45 ನಿಮ್ಮ ಮಾಡಮ್ಮ. ಓಕೆ, ಇದು ಮಾವಿನ ಬೆಳೆಗೆ ಅಷ್ಟೇ ಸೀಮಿತವಾಗಿದ್ದು. ಶಿವಲಿಂಗ್ ಅವರೇ, ಆಗಲೇ ತಾವಿಗೆ ನಾವು ತಳಿಗಳ ಆಯ್ಕೆ ಬಗ್ಗೆ ಹೇಳಿದ್ರು. ಅಲ್ಫ್ಯಾನ್ಸು ಅಥವಾ ಅಪ್ಪುಸು 1 ತಳಿ, ಇದು ದ್ವೈವಾರ್ಷಿಕ ಆದರೂ ಸಹಿತ ನಾವು ಪ್ರತಿ ವರ್ಷ ಬರುವಂತೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಇನ್ನೊಂದು ತಳಿ ಕೇಸರ್ ಅಂತಿದೆ, ಈ ತಳಿಯೂ ಸಹಿತ ಇತ್ತೀಚಿನ ದಿನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ, ಮತ್ತು ಸಸ್ಯ ಇದು ಸಂರಕ್ಷಣಾ ಪದಾರ್ಥಗಳನ್ನು ತಯಾರು ಮಾಡಿಕೊಳ್ಳಿಕ್ಕೂ ಮತ್ತು ಹಣ್ಣನ್ನು ತಿನ್ನಲಿಕ್ಕೂ ಸಹಿತ ಶ್ರೇಷ್ಠವಾಗಿದೆ. ಇದನ್ನು ಸಹಿತ ನಾವು ಬೆಳೆಯೋದ್ರಿಂದ ನಾವು ಪ್ರತಿ ವರ್ಷ ಹಣ್ಣುಗಳನ್ನು ಬಿಡುವಂತೆ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಭಾಳ ಸಂತೋಷ ಹಿರೇಮಠ ಅವರೇ, ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ನಮ್ಮ ಕೇಳುಗರಲ್ಲಿ ಕೋರ್ಕೊಳ್ಳೋದು ಅಂತಂದರೆ ಪಿ ಯು ಪದವಿ ಪೂರ್ವ ಶಿಕ್ಷಣದ ಪರೀಕ್ಷೆ ಸಂಬಂಧ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಇದು 7:45 ಕಾರ್ಯಕ್ರಮ ಆರಂಭ ಆಗುತ್ತೆ. ಈಗ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ನಡೀತಾ ಇದೆ. ಮಾವಿನ ಹಣ್ಣಿನ ಫಸಲು ಸಂರಕ್ಷಣೆ ಕುರಿತಂತೆ ನಮ್ಮ ರೈತ ಬಾಂಧವರಿಗೆ ಅವಕಾಶ ಇದೆ. ಈಗ ಒಂದು ಕರೆ ತೆಗೆದುಕೊಂಡು ಅದೇ ರೀತಿಯಾಗಿ ಮಾವು ಪ್ರತಿ ವರ್ಷ ಬರಬೇಕಂತಂದ್ರೆ ಒಂದು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಹೇಳಿ ಹೇಳಿ. ಹಲೋ ಹಲೋ ಮಾತಾಡಿ ಸರ್. ಹಲೋ ಹಲೋ ಮಾತಾಡಿ. ಹಲೋ ಸರ್. ಹಾಂ ಮಾತಾಡಿ ಮಾತಾಡಿ. ರೇಡಿಯೋದಿಂದ ದೂರ. ಮಾವಿನ ಹಣ್ಣಿನ ಫಸಲು ಕುರಿತಂತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಹಲೋ ಹೇಳಿ. ಹಲೋ ಹೇಳಿ. ಹಲೋ ಸರ್. ಹೇಳಿ ಎಲ್ಲಿಂದ? ನಾವು ಅನಿಗಿರಿಂದ ಡಿಸೈನ್ ಕೇಳಿಸ್ತೀನಿ ಸರ್. ಹೇಳಿ ಹೇಳಿ ಸರ್. ಜಿನ್ನಿಂಗ್ ಫ್ಯಾಕ್ಟ್ರಿ ಒಳಗೆ ನಮ್ಗೆ ಒಂದು 35 ಸಸಿ ಹಚ್ಬೇಕಂತ ವಿಚಾರ ಮಾಡಿದ್ರಿ. ಕಂಪೌಂಡ್ ಸಿಗುತ್ತೆ? ಯಾವ ತಳಿ ಸೂಕ್ತ ಆಗದ್ರಿ? ಅನ್ನಗಿರಿ ಮಣ್ಣಿಗೆ ಮತ್ತೆ ಬೋರಿ ನೀರು ಹಾಕಿ ಇದು ಮಾಡ್ಬೋದ್ರಿ? ಆಮೇಲೆ ಎಷ್ಟು ದಿವ್ಸಕ್ಕೆ ಫಲ ಕೊಡ್ತೈತಿ ಅದ್ರ ತಳಿ ಸ್ವಲ್ಪ? ಈಗ ಅಪ್ಪೂಸು ನಂಬರ್ ಒನ್ ತಳಿ ತಮ್ಗೆಲ್ಲ ಗೊತ್ತಿದೆ, ಅದ್ರ ಜೊತೆಗೆ ಕೇಸರ್ ಅಂತೂ ಇದೆ. ಮತ್ತು ಈ ವನ ಪ್ರದೇಶಕ್ಕೆ ಖಾದರು, ಮಲ್ಲಿಕಾ, ಬಂಗನಪಲ್ಲಿ ಈ ತಳಿಗಳನ್ನು ಸಹಿತ ನಾವು ಬೆಳೆಯುವುದರಿಂದ ನಾವು ಈ ಅನ್ನಿಗೆರೆಯ ಸೂಕ್ತ ಏನು ಸುತ್ತಮುತ್ತ ಪ್ರದೇಶದಲ್ಲಿ ಇದನ್ನು ಬನೇಶನಾಗಲಿ, ಬಂಗನಪಲ್ಲಿ ಆಗಲಿ, ಖಾದರನ್ನು ಇವು ಸಹಿತ ಸೂಕ್ತವಾದಂಥ ವನ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳು. ತಾವು ಹೇಳಿದ್ರಿ ಸಸಿಗಳು ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಆಗಲಿ, ಕೃಷಿ ವಿಶ್ವವಿದ್ಯಾಲಯಗಳಲ್ಲಾಗಲಿ, ಅಥವಾ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಸಹಿತ ಸಿಗುತ್ತೆ, ಮತ್ತು ಕೃಷಿ ನಿಮ್ಮ ವಿಜ್ಞಾನ ಕೇಂದ್ರ ಹುಲ್ಕೋಟೆಯಲ್ಲೂ ಸಹಿತ ಈ ಸಸಿಗಳು ಲಭ್ಯತೆ ಇದೆ. ಇದನ್ನು ಹಚ್ಚಬೇಕಂದಾಗ ನೀವು ನೀವು ಕಂಪೌಂಡ್ ಒಳಗೆ ಅಂತಂದರೆ ಆವಾಗ ಅಂದರೆ ನಿಮ್ಮ ಕಂಪೌಂಡು ಹಣ್ಣು ದೊಡ್ಡದಾದ ಮೇಲೆ ನಿಮಗೆ ಅದು ಎಷ್ಟು ಆಕಾರ ಬರುತ್ತೆ ಮತ್ತು ಆ ಹಣ್ಣಿನ ಏನು ಕೊಂಬೆಗಳು ಇನ್ನೊಬ್ಬರ ಹೊಲದಲ್ಲಿ ಅಥವಾ ದಾರಿಗಳಲ್ಲಿ ಹೋಗೋದಕ್ಕೆ ನೀವು ನಿರ್ವಹಣೆಯನ್ನು ಅಂತರವನ್ನು ಕಾಪಾಡ್ಕೋಬೇಕು. ಮತ್ತು ಕಸಿ ಕಟ್ಟಿದ ಗಿಡಗಳನ್ನು ಹಚ್ಚಿದರೆ ನಿಮಗೆ 5 ವರ್ಷಕ್ಕೆ ಫಲ ಕೊಡುತ್ತೆ. ಮತ್ತು 5 ವರ್ಷಕ್ಕೆ ಫಲ ಕೊಡುತ್ತೆ ಅಂದರೆ ನಿಮ್ಗೆ ಸರಾಸರಿ ನಿಮಗೆ ಒಳ್ಳೆ ಇಳುವರಿ ಬೇಕಂದ್ರೆ 7ನೇ ವರ್ಷದಿಂದ ಆರಂಭ ಆಗುತ್ತೆ. ಮತ್ತೆ ಅದಕ್ಕೆ ಮೊದಲು ಫಲ ಕೊಡುವಂತ ಸಸಿ ಇಲ್ಲ ಅಂತ? ಇಲ್ಲ, ಅವಾಗ ಮೊದಲೇ ಫಲ ಕೊಡ್ತಂದ್ರೆ ಗಿಡ ಚೆನ್ನಾಗಿ ಬೆಳೆಯಲ್ಲ. ಮೊದಲೇ 3-4 ವರ್ಷಕ್ಕೆ ಬರ್ತವೆ ಅವಾಗ ತಗೋಬಾರ್ದು. 5 ವರ್ಷ ನಂತರ ತಾವು ಹಣ್ಣನ್ನು ಇದು ಮಾಡಬೇಕು. ಮೊದಲು ಬಂದಾಗ ಹೂವದಿಂದ ಇದು ಮಾಡಬೇಡಿ, ಎಕ್ಸ್ಪೆಕ್ಟ್ ಮಾಡಿ. ಗಿಡ ಚೆನ್ನಾಗಿ ಬೆಳಿಬೇಕು, ದೊಡ್ಡವಾದ ಮೇಲೆ ಚೆನ್ನಾಗಿ ಹಿಡಿತವೆ. ಓಕೆ. ಅದೇ ರೀತಿಯಾಗಿ ಇದು ಪ್ರತಿ ವರ್ಷ ನಾವು ಹಣ್ಣನ್ನು ಪಡಿಬೇಕಂದ್ರೆ ಒಂದು ಪ್ಯಾಕ್ಟೋ ಬ್ಯೂಟ್ರೋಜೋಲ್ ಅಂತ ಅನ್ನೋದು ಒಂದು ಸಂಯುಕ್ತ ವಸ್ತು ಇದೆ, ಅದು 10 ಲೀಟರ್ ನೀರಿಗೆ 5 ಮಿಲಿ ಅಂತ ಹಾಕಿ ನಾವು ಗಿಡದ ಸುತ್ತಲೂ ಒಂದು 90 ಸೆಂಟಿಮೀಟರ್ ಬಿಟ್ಟು ನಾವು ಆ ಔಷಧ ಹಾಕೋದ್ರಿಂದ ಪ್ರತಿ ವರ್ಷ ನಾವು ಹಣ್ಣನ್ನು ತಗೋಬೋದು. ಹಲೋ ಹಲೋ ಹೇಳಿ. ನಾನು ಬಸವರಾಜ್ ಮಾತಾಡೋದಕ್ಕೆ ಮೇಡಮ್. ಹಾಂ ಹೇಳಿ. ನಮ್ಮದು ಕಡಿಮೆ ಗಿಡ ಇದೆ ಸರ್. ಹಾಂ ರೀ. ಆ ಹಣ್ಣಾಗೋ ಮುಂದೆ ಹಣ್ಣು ಕೊಯ್ತೈತೆ ಸರ್, ಅದ ಏನು ಮಾಡ್ಬೇಕು? ಈಗ ಹಣ್ಣು ಕೊಳೆತೈತೆ ಅಂತಂದ್ರೆ ಮೊದಲು ಏನಾಗುತ್ತೆ, ಡ್ವಾರ್ಗೈ ಇದ್ದಾಗ ಹಣ್ಣು ನೊಣ ಅಂತ ಬರ್ತವೆ. ಆ ಹಣ್ಣು ನೊಣಗಳು ಡ್ವಾರ್ಗೈ ಇದ್ದಾಗ ಮ್ಯಾಗ ಸಿಪ್ಪಿ ಮ್ಯಾಗ ಕುಂತು ಒಳಗೆ ಚುಚ್ಚಿ ಮೊಟ್ಟೆ ಇಡ್ತವೆ. ಆ ಮೊಟ್ಟೆ ಮರಿಯಾಗಿ ಒಳಗಿಂದ ತಿರುಳನ್ನು ತಿಂದು ಅವು ಬೇಗನೆ ಹಣ್ಣಾಗಿ ತೆಳಗೆ ಬೀಳ್ತಾವೆ. ಅಂಥವು ಕೊಳಿತಾವೆ. ಭಾಳ ಹಣ್ಣಾಗಿದ್ದಂಥ ಹುಳ, ಈಗ ಪೇರು ಹಣ್ಣಾಗಲಿ ಮಾವಿನ ಹಣ್ಣಾಗಲಿ, ಅದರ ಒಳಗೆ ಬಾಲು ಹುಳ ಅಂತವು ಏನು ಬರ್ತಾವಲ್ಲ, ಅದು ಹಣ್ಣಿನ ನೊಣದಿಂದ ಬರೋವಂಥದ್ದು. ಅದಕ್ಕೆ ಯಾವುದೇ ಔಷಧ ಇಲ್ಲ ಸಿಂಪರಣೆ ಮಾಡೋದು. ಒಂದು ಮೋಹಕ ದ್ರವ್ಯ ಅಂತಿದೆ, ಮೀಥೈಲ್ ಯೂಜನಾಲ್ ಅನ್ನೋದು. ಮತ್ತು ಹೊರಗಡೆ ಮೋಹಕ ಬಲೆಗಳು ಸಿಗ್ತವೆ ಈ ಹಣ್ಣು ನೊಣಗ ಸಲುವಾಗಿ, ಅಂಥ ಮೋಹಕ ಬಲೆಗಳನ್ನು ಹಾಕ್ಬೋದು. ಇಲ್ಲ ಮೀಥೈಲ್ ಯೂಜನಾಲ್ ದ್ರಾವಣ ತಂದು ಅದರಿಂದನೂ ಸಹ ನೀವು ಮೋಹಕ ಬಲೆಯನ್ನು ನೀವು ಕುಡಿಯೋಂಥ ನೀರಿನ ಬಾಟ್ಲಿಯಲ್ಲಿ ಮೋಹಕ ದ್ರವ್ಯವನ್ನು ಹಾಕಿ ನಾವು ಅವನು ಸಹ 8 ಕಟ್ಟೋದ್ರಿಂದ ಎಲ್ಲ ಗಂಡು ನೊಣಗಳು ಅದರಲ್ಲಿ ಬಂದು ಅಟ್ರ್ಯಾಕ್ಟ್ ಆಗಿ ಸಾಯ್ತವೆ. ತದನಂತರ ಹೆಣ್ಣು ಗಂಡು ಕೂಡಲಾರದೆ ಹೆಣ್ಣು ಮೊಟ್ಟೆ ಇಡುವುದಿಲ್ಲ. ಇದು ಒಂದೇ ಅದಕ್ಕೆ ಪರಿಹಾರ. ಇಲ್ಲ, ಕಾಯಿ ಸ್ವಲ್ಪ ಲಿಂಬಿಕಾಯಿ ಗಾತ್ರ ಇದ್ದಾಗ ಅದನ್ನು ಹಾಕ್ಬೇಕು ಮೋಹಕ ಬಲೆ. ಹೂ ಇದ್ದಾಗ ಸಣ್ಣದಿದ್ದಾಗ ಬರುವುದಿಲ್ಲ ಅದು ಹುಳ, ಸ್ವಲ್ಪ ದ್ವಾರ್ಗೈ ಇದ್ದಾಗ ಬರ್ತೈತಿ. ಆ ಟೈಮ್ನಲ್ಲಿ ಈ ಮೋಹಕ ಬಲೆಗಳು ಹಾಕ್ರಿ, ಇಲ್ಲ ಮಿಥೈಲ್ಯೂಜನಲ್ ಅನ್ನೋ ದ್ರವ್ಯವನ್ನು ನೀವು ಉಪಯೋಗ ಮಾಡಿಕೊಂಡ್ರಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋಗಿ ಹೇಗೆ ನಾವು ಫೆರಮೋನ್ ಟ್ರ್ಯಾಪ್ ಮಾಡ್ಬೇಕನ್ನೋದು ಸ್ವಲ್ಪ ಮಾಹಿತಿ ತಗೊಳ್ಳಿ. ಆಯ್ತು ಸರ್, ನಮಸ್ಕಾರ. ನಮಸ್ತೆ. ಹಲೋ ಹಲೋ ಹೇಳಿ. ಹಲೋ ನಮಸ್ತೆ ಸರ್. ಹ್ಮ್, ನಾವು ಇಲ್ಲಿ ಸವಣೂರು ತಾಲೂಕಿಂದ ಸರ್. ಹಾ ಹೇಳಿ. ಹಲೋ. ಹಾ ಮಾತಾಡಿ ಮಾತಾಡಿ. ಹಾ ಸರ್, ನಮ್ದು ಒಂದು ಮಾವಿನ ಗಿಡ ಐತ್ ಸರ್, ಅದು ಕೆಂಪ್ ಮಣ್ಣು ಸರ್, ಕೆಂಪ್ ಮಣ್ಣಿನ ಹೊಲ ಐತ್ ಸರ್, ಅಲ್ಲಿ ಹೆಚ್ಚೇ ಸರ್ ಅದನ್ನ. ಅದು ಈಗ ಒಂದು 3-4 ವರ್ಷದಿಂದ ಒಂದ್ 4 ಮಾವಿನಕಾಯಿ ಬಿಟ್ಟಿತ್ತು ಸರ್. ಅದಾಗಿಂದ ಮಾತ್ರ ಒಳ್ಳೆ ಏನು ಕಾಯ ಬಿಡೋಲ್ಲ ಸರ್, ಹೂ ಹಾಕಿ ಹೂ ಉದುರ್ ಬಿಡ್ತದೆ ಸರ್. ಅದು ಈಗ ಎಷ್ಟು ವರ್ಷದ ಗಿಡ? ಅದು ಈಗ ಒಂದು ಬಹಳ ವರ್ಷದ ಐತ್ ಬಿಡ್ರಿ ಸರ್. ಅದು ನನ್ನ ಇದಕ್ಕಂದ್ರ ಒಂದ 10-12 ವರ್ಷದ ಹೋಗ್ತಾರ. ಅದು ಅಂದ್ರೆ ಇದು ಕಸಿ ಕಟ್ಟಿದ ಗಿಡ ಅಂತೀರಾ ಅಥವಾ ತಾನಾಗೆ ಹುಟ್ಟಿ ಬೆಳೆದಿದ್ದ ಗಿಡ ರೀ? ಸರ ಸರಿಯಾದ ಮಾಹಿತಿ ಸರ, ಅದು ಒಟ್ಟು ಹುಟ್ಟಿ ಸರ ನಮ್ಮ ಅಪ್ಪಾರ್ ಕೇಳಿ ಗೊತ್ತಾಕತಿ, ಆದ್ ಮಾತ್ರ ಫಲಾನ ಬಿಡೋಲ್ ಸರ. ಈಗ ಈಗ 4 ವರ್ಷದಿಂದ 1-4 ಕಾಯ್ಬಿಟ್ಟಿವಿ ಸರ್. ಅದು ಅಂದ್ರೆ ಅದು ಕಸಿ ಕಟ್ಟಿದ ಗಿಡ ಅಲ್ಲ ಅಂತ ಅರ್ಥ ರೀ. ಅಂದ್ರೆ ಇದಕ್ಕೆ ನಾವು ಹಳೆ ವರ್ಷದ ಗಿಡಗಳಾಗಿದ್ರೆ, ಹಳೆ ವಯಸ್ಸಿನ ಗಿಡಗಳಾಗಿದ್ರೆ ಅದಕ್ಕೆ ಪುನಶ್ಚೇತನ ಅಂತ ಮಾಡ್ತಾರೆ ರೀ. ಅಂದ್ರೆ ಇಂಗ್ಲಿಷ್ನಾಗ ರಿಜುವಿನೇಷನ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬೇಕಾದಂಥ ಗಿಡಗಳನ್ನು 1-2 ಫೂಟನ್ನು ಎತ್ತರದಲ್ಲಿ ಕತ್ತರಿಸಿ ಏಪ್ರಿಲ್ ಮೇ ತಿಂಗಳದಾಗ ನಾವು ಹೊಸ ಚಿಗುರು ಬಂದಾಗ ಅದಕ್ಕೆ ಅಪೂಸನ್ನು ಕಸಿ ಕಟ್ಟಿದರೆ ಆ ಗಿಡಕ್ಕನ್ನು ನಾವು ಒಳ್ಳೆಯ ತಳಿಯ ಗಿಡಗಳನ್ನು ಅಭಿವೃದ್ಧಿ ಪಡಿಸ್ಕೋಬೇಕು, ಸಾಧ್ಯತೆ ಮಾಡ್ಬೋದು ರೀ. ಅದಕ್ಕೆ ನಿಮ್ಗೆ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಯೊಳಗೆ ನಿಮ್ಮ ತಾಲೂಕಿನಲ್ಲಿ ಅವ್ರಿಗೆ ಸಂಬಂಧಪಟ್ಟು ಕೇಳಿದರೆ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದು ಸವಿಸ್ತಾರವಾದ ಮಾಹಿತಿ ಹೇಳ್ತಾರೆ. ಆದರೆ ನೀವು ಏನು ಹೇಳ್ತಾ ಇದ್ದೀರಲ್ಲ, ಅಕಸ್ಮಾತ್ ಅದು ಹಳೆ ಗಿಡ ಬೀಜದಿಂದ ಹುಟ್ಟಿದ್ರೆ ಅದರ ಗುಣ ನಮಗೆ ಗೊತ್ತಿಲ್ಲ, ಅದು ನಿಮಗೂ ಗೊತ್ತಿರೋದಿಲ್ಲ. ಅಂದರೆ ಆ ಕಾಯಿಗಳು ಕೆಲವೊಂದು 100-4-5 ಕಾರಣಗಳಿಂದ ಉದುರುವುದು ಸಹಜ. ಅಂಥದಕ್ಕೆ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಮಾಡಿಕೊಂಡ್ರೆ ಕೀಟಕ್ಕೆ ರೋಗಕ್ಕೆ ನೀರಿನ ನಿರ್ವಹಣೆ ಇವನ್ನ ಮತ್ತು ಸಸ್ಯ ಪ್ರಚೋದಕಗಳ ಬಳಕೆ ಮಾಡಿದಲ್ಲಿ ಮತ್ತು ಸರಿಯಾದ ಏನು ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ದರೆ ಮಾತ್ರ ನಾವು ಫಲ ಬಿಡುವಂಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಧನ್ಯವಾದ. ಕಸಿ ಕಟ್ಟು ಸರ್. ಹಲೋ, ಹೇಳಿ. ಹಲೋ ಹೇಳಿ, ಇದು ಆಕಾಶವಾಣಿ ಅಲ್ರಿ? ಹೌದು ಹೇಳಿ. ಈಗ ಅದು ಕ್ಲಾಸ್ ಕೇಳೋದೈತೆ ಅಲ್ರಿ, ಇದು ಇದಾದ್ಮೇಲೆ ಇದೆ. ಇನ್ನೂ ಒಂದು 15 ಮಿನಿಟ್. ಅದೇ ಹಲೋ ಹೇಳಿ. ಹಲೋ ಹಲೋ ಹೇಳಿ, ಮಾತಾಡಿ. ನಾವು ಹಳೇಬಿಡೇಂದ್ರಿ, ಮಂಜುನಾಥ್ ನಾಳೆ ಮಾತಾಡೋದ್ರಿ? ಹಾಂ ಹೇಳಿ ಸರ್. ನಾವ್ಯಾರು? ಹಲೋ ಹೇಳಿ, ಮಾತಾಡಿ ನೀವು. ಹೇಳಿ ಮಂಜುನಾಥ್, ಮಾವಿನ ಹಣ್ಣಿನ ಫಸಲ ಬಗ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು ಅಂದ್ರೆ. ಇವತ್ತಿಂದ ಯಾವ್ದು ಇದೆ ಇವಾಗ? ಮಾವಿನ ಹಣ್ಣಿನ ಬಗ್ಗೆ. ಹಾ ರೀ, ಹಾ ಅದ ಅದ ಮಾವಿನ ಹಣ್ಣು ಬೆಳೆದಿಕ್ಕೆ ಕೊಳೆತ ಮಾವಿನ ಹಣ್ಣುಗಳು ಈಗ ಅವು ಇನ್ನೊಂದು ಹಣ್ಣಿಗೆ ತೊಂದರೆ ಆಗ್ಬಾರ್ದಲ್ಲ, ಅದನ್ನ ಕೇಳಾಕತ್ತಾರ ಅವ್ರು. ಹಾ ರೀ, ಅಂದ್ರೆ ಸ್ವಲ್ಪ ಮಾಹಿತಿ ಬೇಕಾಯ್ತು ಅದ್ರ ಸಂಬಂಧ ಹಚ್ಚಿದೆ. ಹೇಳ್ತಾರ ನೋಡ್ರಿ, ಕೇಳ್ರಿ. ಈಗ ಮಾವಿನ ಹಳ್ಳಲ್ಲಿ ಏನಾಗುತ್ತೆ, ಇನ್ನೊಂದು ಚಿಬ್ಬು ರೋಗ ಅಂತ ಬರ್ತೈತಿ. ಚಿಬ್ಬು ರೋಗ ಅಂದರೆ ಎಲೆ ಮೇಗೆ ಸಣ್ಣ ಸಣ್ಣ ಚುಕ್ಕೆಗಳು ಇರ್ತವೆ, ಅದೇ ರೀತಿ ಮಾಗು ಟೈಮ್ನಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳು ಕೂಡಿ ಕಪ್ಪಗಾಗಿ ಪೂರ್ತಿ ಇದು ಆಗಿ ಅವು ಚಿಬ್ಬು ರೋಗ ಬರ್ತೈತಿ. ಅದಕ್ಕೆ ಚಿಬ್ಬು ರೋಗ ಇದ್ದಾಗ ನಾವು ಅದು ಕಾಯಿ ಬಿಡೋ ಟೈಮ್ನಲ್ಲೇ, ಕಾಯಿ ಹಾರ್ವೆಸ್ಟ್ ಮಾಡೋಕ್ಕೆ ಟೈಮ್ನಲ್ಲೇ ನಿಮಗೆ ಬಂದಿತ್ತಂದರೆ ಅದಕ್ಕೆ ಒಂದು ಕಾರ್ಬನ್ಡೈಜಿಯಮ್ ಅನ್ನೋದು 1 ಮಿಲಿ ಪ್ರತಿ ಲೀಟ್ರ್ ನೀರಿಗೆ, 1 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ, ಅಥವಾ ಮಿಥೈಲ್ ಥಯೋಫಿನೈಟ್ ಅನ್ನೋದು 1 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಆ ಟೈಮ್ನಲ್ಲಿ ಇನ್ನೂ ಕಟಾವು ಆಗೋಕ್ಕಿಂತ ಮುಂಚೆ ನಾವು ಸಿಂಪರಣೆ ಮಾಡಿ ಆ ಚಿಬ್ಬು ರೋಗ ಬರದ ಹಾಗೆ ನಾವು ತಡೆಗಟ್ಟಬಹುದು. ಹಲೋ ಹಲೋ ಹಲೋ ಹಲೋ ಹೇಳಮ್ಮ. ಸರ್, ಧಾರವಾಡದಿಂದ ಮಾತಾಡಕತ್ತಿದೆ. ಹಾ ಹೇಳಿ. ಹೌದಮ್ಮ, ತಮ್ಮ ಪ್ರಶ್ನೆ? ಈಗ ಒಂದಿಷ್ಟು ಪ್ರಶ್ನೆಗಳು ರೈತರು ಕೇಳೋದಂದ್ರೆ, ಈಗ ಹಣ್ಣುಗಳು ಹಾಳಾಗಿರ್ತಾವಲ್ಲ, ಅವುಗಳನ್ನು ಒಂದಿಷ್ಟು 2-3 ಅಡಿ ತೆಗೆ ತೋಡಿ ಅಲ್ಲಿ ಮುಚ್ಚಿಬಿಟ್ರೆ ಅಂದರೆ ಇನ್ನೊಂದು ಹಣ್ಣಿಗೆ ಆ ಹುಳಗಳು ಹರಡೋ ತಪ್ತದೆ, ಹೌದಲ್ರಿ? ಈಗ ಏನಾಗುತ್ತೆ ಸರ್, ಈಗ ಪಾಡ್ಗಾಯಿ ಬಿದ್ದು ಇದು ಹಣ್ಣಿನ ನೊಣಕ್ಕೆ ಅದು ಬಾಧೆ ಆಗಿತ್ತಂದ್ರೆ ಮೊದಲೇ ಮುಂಚಿತವಾಗಿ ಅಂಥ ಹಣ್ಣುಗಳು ಕೆಳಗಡೆ ಬೀಳ್ತವೆ. ಅದರಿಂದ ಆ ಸಣ್ಣ ಸಣ್ಣ ನೊಣಗಳು ಮರಿ ಹುಳುಗಳು ಹೊರಗೆ ಬಂದು ಮತ್ತೆ ಅಲ್ಲೇ ನೆಲದಾಗೋ ಅಥವಾ ಗಿಡದ ಕೊರ್ಕಲ್ನಾಗೋ ಅಲ್ಲಿ ಕುಂತು ಮತ್ತೆ ನೊಣ ಆಗಿ ಮತ್ತೆ ಹೋಗಿ ಕಾಯಿ ಮೇಲೆ ಏನು ಚುಚ್ಚಿ ಮೊಟ್ಟೆ ಇಡೋ ಸಂಭವ ಇರೋದರಿಂದ ಅಂಥ ಬಿದ್ದಂಥ ಹಾಳಾದಂಥ ಹಣ್ಣುಗಳನ್ನು ತೆಗೆದು ಗುಂಡಿ ಹಾಕಿ ಅವನ್ನು ಮುಚ್ಚಿಬಿಡ್ಬೇಕು ಅಥವಾ ಸಾಯಿಸಿಬಿಡ್ಬೇಕು. ಇಲ್ಲಾಂತಂದರೆ ಮತ್ತೆ ಅದರ ಸಂತತಿ ಹೆಚ್ಚಾಗತ್ತೆ. ಇದು ವರ್ಷದಲ್ಲಿ 1-8-10 ಸಂತತಿ ಈ ಮಾವಿನ ಹಣ್ಣಿನ ಹುಳದಿಂದ ಬರ್ತವೆ. ಇದ್ರ ಜೊತೆ ಹಲೋ ಹಲೋ ಹಲೋ ಮಾತಾಡಿ, ತಮ್ಮ ಪ್ರಶ್ನೆ. ಮಾವು ಕೃಷಿಕರೇ, ತಮ್ಮ ಪ್ರಶ್ನೆ ಹೇಳಿ. ಹಲೋ ಹಲೋ ಮಾತಾಡಿ ಮಾತಾಡಿ ಸರ್. ನಮಸ್ತೆ ಸರ್. ಹೇಳಿ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕ್ ಗದ್ದಾಳ ಗ್ರಾಮದಿಂದ ಚಿದಾನಂದ ಬಿರಾದರ್ ಅಂತೇಳಿ ಮಾತಾಡ್ತ ಸರ್. ಮಾವಿನ ಗಿಡಗಳಿಗೆ ಹೂಗಳು ತುಂಬಾ ಉದುರ್ತಾ ಇರೋ ಅನ್ನೋದ್ರಿಂದ ಅದಕ್ಕೆ ತಮ್ಮ ಒಂದು ಸಲಹೆ ಏನಂತ ಕೇಳಕ್ ಇಷ್ಟಪಡ್ತೀನಿ. ಈಗ ಅದು 20 ವರ್ಷಕ್ಕಿಂತ ಹಳೆದಾದ ಗಿಡ ಇದೆ. ಈಗ ಹಣ್ಣು ಉದುರ್ತಾವಂತಂದ್ರೆ ಹಿಡ್ದಷ್ಟು ಎಲ್ಲಾನು ಹಣ್ಣಾಗುವುದಿಲ್ಲ. ಈಗ ಸಾಕಷ್ಟು ಒಂದು ಗೊಂಚಲಿನಲ್ಲಿ ಸಾವಿರಾರು ಹೂವು ಇರ್ತಾವ, ಅದ್ರಾಗ ಹಿಡಿದು ಒಂದೇ ಹಣ್ಣ. ಸಣ್ಣ ಸಣ್ಣ ಮಿಡಿ ಇದ್ದಾಗ ಭಾಳಷ್ಟು ಒಂದೇ ಗೊಂಚಲಿನಾಗ ಒಂದು 10-12 ಇದ್ವು ಅಂದ್ರೆ ಒಂದು ಸಣ್ಣ ಸಣ್ಣ ಮೊದಲೇ ಉದುರ್ತಾವೆ, ಅದು ತಲೆ ಕೆಡಿಸ್ಕೋಬೇಡ್ರಿ. ಒಂದು ಗೊಂಚಲಿನಿಂದ ಒಂದೇ ಕಾಯಿ ಆಗೋದು. ಅದಕ್ಕಾಗಿ ನಾವು ಅದರಲ್ಲಿ ಒಂದು 70-80% ಹೂ ಉದುರೇ ಉದುರ್ತಾವೆ, ಸಣ್ಣ ಸಣ್ಣ ಕಾಯಿಗಳು ಉದುರ್ತವೆ. ಅದಕ್ಕೆ ನೀವು ಬೆಳೆಗೆ ಸಿಂಪರಣೆ ಮಾಡುವಾಗ ಪ್ಲ್ಯಾನಾಫಿಕ್ಸ್ ಅನ್ನೋದು ಔಷಧ ಸಿಗುತ್ತೆ. ಆ ಪ್ಲ್ಯಾನಾಫಿಕ್ಸ್ ಅನ್ನೋದು 0.25 ಮಿಲಿ ಅಂದರೆ 4 ಲೀಟ್ರ್ ನೀರಿಗೆ 1 ಮಿಲಿ ನನಗೆ ಹಾಕಿ ನೀವು ಬೇರೆ ಹುಳುಗಳಿಗೆ ಏನು ಸಿಂಪರಣೆ ಮಾಡ್ತಿರ್ತಿರಲ್ಲ ರೋಗಕ್ಕೆ ಹುಳಕ್ಕೆ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಸಿಂಪರಣೆ ಮಾಡಿ. ಮತ್ತು ಇನ್ನೊಂದು ಮಂಜು ಬೀಳ್ತಿರ್ತೈತಲ್ಲ, ಮಂಜು ಬಿದ್ದಾಗೂ ಹೂವು ಮತ್ತು ಕಾಯಿಗಳು ಉದುರ್ತಾ ಇರ್ತವೆ. ಯಾವಾಗ ಮಂಜು ಬೀಳ್ತೈತಲ್ಲ ಆ ದಿನ ನೀವು ಡೈತೆನೆಮ್ M45 ಅಂತಂದ್ಕೆ ಮ್ಯಾಂಕೋಜಬ್ ಅಂತ ಸಿಗುತ್ತೆ, ಅದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಂಜು ಬಿದ್ದಿನ ಸ್ಪ್ರೇ ಮಾಡಿರಿ. ಆವಾಗೂ ಸಹ ಈ ಕಾಯಿ ಮತ್ತು ಹೂಗಳು ಉದುರೋದನ್ನು ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಚಿದಾನಂದ ಅವರೇ, ನೀರು ನಿರ್ವಹಣೆ ಭಾಳ ಮುಖ್ಯ. ಹೂ ಆರಂಭ ಆದಾಗ ಹಿಡಿದು ಕಾಯಿ ಅಡಿಕೆ ಕಾಳಷ್ಟು ಗಾತ್ರ ಆಗೋ ತನಕ ನಾವು ನೀರನ್ನು ಮಾತ್ರ ಕೊಡಬಾರದು. ಈ ಹಂತದಲ್ಲಿ ಏನಾದ್ರು ಗಿಡಕ್ಕೆ ನೀರು ಕೊಟ್ಟರೆ ಇದ್ದುದು ಹೂಗಳು ಉದುರಲಿಕ್ಕೆ ಆರಂಭ ಆಗ್ತದೆ. ಅಂದರೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಕಾಯಿ ಅಡಿಕೆ ಕಾಳ ಗಾತ್ರ ಆದ ನಂತರ ನೀವು ಹೂ ಕೊಟ್ಟರೆ ನಿಮ್ಗೆ ಇಳುವರಿ ಜಾಸ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಧನ್ಯವಾದ. ಹಲೋ, ಆಕಾಶವಾಣಿ ಧಾರವಾಡ ಅನ್ರಿ? ಹೌದಪ್ಪ. ಹಲೋ ಹಲೋ ಹೇಳಿ, ನಾವು ಕರೆಕ್ಷಕರೇ. ಆಕಾಶವಾಣಿ ಧಾರವಾಡ ಅನ್ರಿ? ಹಾ ಹೇಳಿ, ಮಾತಾಡಿ ನೀವು. ಮುಂದೇನು? ಅದು ಇಂಗ್ಲಿಷ್ ಸಮರಿ ಯಾವ ಪಾಪ ಇನ್ನೊಂದು 7:45 ಮಾತಾಡಿ ಅದು. ಹಲೋ ನಮಸ್ತೆ. ಹಾ ನಮಸ್ತೆ ಹೇಳಿ. ಹಲೋ ಹೇಳಿ. ಹಲೋ ಸರ್ ಮಾತಾಡಿ. ಹಲೋ ಸರ್ ನಮಸ್ಕಾರ ರೀ. ನಮಸ್ಕಾರ. ನಾವು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕ್ ಹಳೆ ತೆಗೂರಿಂದ ರೀ. ಹಾ ಹೇಳಿ. ನಮ್ಮ 500 ಮಾವಿನ ಗಿಡ ಅದಾವ ಸರ್. ಹಾ ರೀ. ಈಗ ನಾವು ಪ್ರೂನಿಂಗ್ ಮಾಡೋದು ಸರ್, ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಈ ಪ್ರೂನಿಂಗ್ನ ಅಥವಾ ಸೌರಿಕೆ ಅಂತ ಹೇಳ್ತೀವಿ, ಅಂದ್ರೆ ಈಗ ಎಷ್ಟು ವರ್ಷದ ಗಿಡಗಳು ಅದಾವ ತಮ್ಮ? ನಮ್ಮ 100 ಗಿಡ 25 ವರ್ಷದ್ದು ಅದಾವ ಸರ್. ಹ್ಞೂ ರೀ. ಒಂದು 400 ಗಿಡ 15 ವರ್ಷದ್ದು ಅದಾವ ಸರ್. ಹ್ಞೂ. ಅಂದರೆ ನಾವು ಪ್ರೂನಿಂಗು ಅಥವಾ ಸೌರಿಕೆ ಅಂತ ಯಾವಾಗ ಹೇಳ್ತೇವೆ ಅಂದರೆ ಅದ್ರ ಇಳುವರಿ ಕಡಿಮೆ ಆದಾಗ. ಅಂದರೆ ಪ್ರತಿ ವರ್ಷಕ್ಕೆ ನೀವು ನೋಡಿದಾಗ ಇಳುವರಿ ಕಡಿಮೆ ಆದಾಗ ಹೂವು ಅಂದರೆ ಕಾಯಿಗಳನ್ನ ಹರಿದಾದ ಮೇಲೆ, ಮೇ ತಿಂಗಳು ಆದ ಮೇಲೆ ನಾವು ಕಾಂಡಗಳನ್ನು ಗಿಡದಿಂದ ಅಂದರೆ ನೆಲದಿಂದ 1-2 ಫೀಟ್ ಬಿಟ್ಟು ಎತ್ತರದಲ್ಲಿ ನಾವು ಕತ್ತರಿಸಿದರೆ ಅವುಗಳ ಹೊಸ ಚಿಗುರು ಬಂದು ಅದಕ್ಕೆ ನಾವು ಸೂಕ್ತವಾದ ಸಸ್ಯ ಸಂರಕ್ಷಣೆ ಮತ್ತು ನೀರು ನಿರ್ವಹಣೆ ಮತ್ತು ಗೊಬ್ಬರಗಳ ನಿರ್ವಹಣೆ ಮಾಡಿದಾಗ ಮಾತ್ರ ಸಾಧ್ಯತೆ ಇದೆ. ಆ ಗಿಡಗಳು ಸಹಿತ ನೀವೇನು ಕತ್ತರಿಸ್ಬೇಕಂತ ವಿಚಾರ ಮಾಡ್ತಾ ಇದ್ದೀರಲ್ಲ, ಅದು ಕಸಿ ಕಟ್ಟಿದ ಗಿಡ ಹೌದು ಅಲ್ಲೋ ಅದನ್ನು ನೀವು ನಿರ್ಧಾರ ಮಾಡ್ಬೇಕಾಗತ್ತೆ. ಹಳೆ ಗಿಡ ಆದರೆ ಕಸಿ ಕಟ್ಟಿದ ಗಿಡ ಆದರೆ ಅದಕ್ಕೆ ನೀವು ಅಷ್ಟು ಆಪೋಸ್ ಅಲ್ರಿ. ನೀವು ಹಣ್ಣು ಹರಿದ ಆದಮೇಲೆ, ಈ ವರ್ಷ ಏನು ಫಸಲು ತಗೋತಿರಲ್ಲ, ಹಣ್ಣು ಹರಿದ ಆದಮೇಲೆ ಆ ಯಾವ ಯಂತ್ರದಲ್ಲಿ ನೀವು ಕತ್ತರಿಸಬೇಕು ಅನ್ನೋದನ್ನು ನೀವು ಸೂಕ್ತ ಮಾಹಿತಿಯನ್ನು ತೋಟಗಾರಿಕೆ ಇಲಾಖೆಯವರಾಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ ಅವ್ರನ್ನ ಭೇಟಿಯಾದರೆ ನಿಮಗೆ ಮಾಹಿತಿ ಕೊಡ್ತಾರೆ. ಅವರ ಏನು ಮೇಲ್ವಿಚಾರಣದಲ್ಲಿ ನೀವು ಕತ್ತರಿಸಿದರೆ ಒಳ್ಳೆಯ ಲಾಭವನ್ನು ಪಡ್ಕೋಬಹುದು. ಹಲೋ ಹೇಳಿ. ನಮಸ್ತೆ. ರೋಗ ಬಂದ್ರೆ ಕಾಯಿಗಳಿಗೆ ಏನ್ ಔಷಧ ಬೇಕು ಅಂತ ಹೇಳ್ತಾ ಇದಾರ. ರೋಗ ಬರ್ತಾ ಇದೆ ಅಂತ. ರೋಗ ಅಂದ್ರೆ ಹೆಂಗ? ಒಳಗಡೆ ಅರ್ಧ ಬರ್ಧ ಕೊಳ್ತಂಗ ಆಗದ. ಅದು ಆಕ್ಚುಲಿ ಅದಕ್ಕೆ ನಾವು ಹಂಗ ಸ್ಪಾಂಜ್ ಟಿಶ್ಯೂ ಅಂತ ಹೇಳ್ತೀರಾ, ಅದನ್ನ ಹೇಳ್ತಾ ಇದ್ರೆ ನೀವು ಒಳಗಡೆ ಬೆಂಡ್ ತರ ಆಗತ್ತ ಅಂತೇಳಿ. ಹಲೋ ಹಲೋ ಕೇಳತೈತಿ? ಸಾಕಷ್ಟು ಕರೆಗಳಲ್ಲಿ ಕರೆಗಳನ್ನು ಸಾಕಷ್ಟು ಉತ್ತರ ಕೊಟ್ಟಂಗಾಯ್ತು ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ, ಡಾಕ್ಟರ್ ಎಸ್ ಎಂ ಹಿರೇಮಠ ಅವರೇ. ಕೊನೆಯದಾಗ ಒಂದು 2 ಮಾತು ಹೇಳ್ಬೋದಾ? ಸಮಯ ಕಮ್ಮಿ ಇದೆ. ಈಗ ನೀರು ಬಿಡೋದು ನಾವು ಬೆಳೆ ಗೋಲಿ ಆಕಾರದ ಕಾಯಿಗಳಿದ್ದಾಗ ನೀವು ತಿಂಗಳಿಗೆ 3 ಸಲ ನೀವು ನೀರು ಕೊಟ್ಟರೆ ಕಾಯಿ ಗಾತ್ರ ದೊಡ್ಡದಾಗುತ್ತೆ, ಅದೇ ರೀತಿ ಫಸಲನ್ನು ನಾವು ಚೆನ್ನಾಗಿ ಪಡ್ಕೋಬೋದು. ಅದೇ ರೀತಿ ಮ್ಯಾಂಗೋ ಸ್ಪೆಷಲ್ ಅಂತಂದಕ್ಕೆ ಸಿಗುತ್ತೆ, ಅದು 5 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅದು ಕಾಯಿ ಕಟ್ಟುವ ಟೈಮ್ನಲ್ಲಿ ಒಂದು ಕಾಯಿ ಈ ಅಡಿಕೆ ಗಾತ್ರದಲ್ಲಿದ್ದಾಗ ಒಮ್ಮು, ಮತ್ತು ಇನ್ನೊಂದು ಮೊಟ್ಟೆ ಮೂರು ಸಲ ನಾವು ಈ ಮ್ಯಾಂಗೋ ಸ್ಪೆಷಲನ್ನು ಸಿಂಪರಣೆ ಮಾಡಿದಾಗ ನಾವು ಹೆಚ್ಚಿನ ಕಾಯಿ ಗಾತ್ರ ಚೆನ್ನಾಗಿ ಮಾಡಿಕೊಂಡು ನಾವು ಹೆಚ್ಚಿನ ಇಳುವರಿ ಪಡಿಬೋದು. ಹೀಗಾಗಿ ಮ್ಯಾಂಗೋ ಸ್ಪೆಷಲ್ಲು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗ್ತವೆ, ಅದನ್ನು ತಾವು ತೆಗೆದುಕೊಂಡು ಅದನ್ನು ಸಿಂಪರಣೆ ಮಾಡಿ ಹೆಚ್ಚಿನ ಲಾಭ ಪಡ್ಕೊಳ್ಬೇಕಂತ ನಾನು ಕೇಳ್ತೀನಿ. ಭಾಳ ಸಂತೋಷ ಡಾಕ್ಟರ್ ಎಸ್ ಎಮ್ ಹಿರೇಮಠ ಅವರೇ, ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ. ವಿಶೇಷವಾಗಿ ನಮ್ಮ ಭಾಗದೊಳಗೆ ಸಮಶೀತೋಷ್ಣ ವಲಯ ಇರೋದ್ರಿಂದ ಮಾವಿನ ಹಣ್ಣು ಭಾಳ ಚೆನ್ನಾಗಿ ಬೆಳಿಬಹುದು. ಮಾವಿನ ಹಣ್ಣಿನ ಫಸಲು ಸಂರಕ್ಷಣೆ ಮಾಡೋದು ಭಾಳ ಮುಖ್ಯ. ಅಂದರೆ ಏನೇನು ಹಾಳಾದ ಹಣ್ಣನ್ನು ಹೇಗೆ ನಾವು ಹಾಳಾದ ಹಣ್ಣಿನಿಂದ ಬೇರೆ ಉತ್ತಮ ಹಣ್ಣುಗಳನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು, ಕೀಟನಾಶಕಗಳ ಅವಶ್ಯಕತೆ ಏನಿದೆ, ಒಟ್ಟಾರೆ ನಿರ್ವಹಣೆ, ನೀರಿನ ನಿರ್ವಹಣೆ ಇವೆಲ್ಲ ಕುರಿತಂತೆ ಭಾಳ ವಿಸ್ತೃತವಾಗಿ ಚರ್ಚೆ ಆಯಿತು ಮತ್ತು ಸಾಕಷ್ಟು ಉತ್ತರಗಳನ್ನು ಕೊಟ್ಟಿದ್ದೀರಾ. ಬಹುಶಃ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ಅನುಕೂಲ ಆಗಿದೆ ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರು ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ ಆತ್ಮೀಯ ಕೇಳುಗರಲ್ಲಿ ಹೇಳೋದಂದರೆ, ಪಿ ಯು